ಸ್ಕೂಲಿಗೆ ಕಳಿಸದಿರು ಮಗು ಜೋಪಾನ, ಶಾಲೆಗೆ ಕಳಿಸಲು ಬದುಕು ಸೋಪಾನ, ಊರಿಗೊಂದು ಶಾಲೆ ಹಸನಾದ ಜೀವನ, ಸಾಕ್ಷರನಾದರೆ ಅದು ಭಾರತ ಸನ್ಮಾನ. ಅದು ಮಕ್ಕಳನ್ನು ಮನೆ ಕೆಲಸಕ್ಕೆ ಇಟ್ಟುಕೊಳ್ಳುವುದು ಅಪರಾಧ, ಅವರನ್ನ ಶಾಲೆಗೆ ಕಳುಹಿಸಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51, ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ, ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷವಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ, ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ, ನೇಗಿಲ ಯೋಗಿ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯದ ಬೆಳೆಗಳ ಬೇಸಾಯದಲ್ಲಿ ಜೈವಿಕ ಗೊಬ್ಬರ ಬಳಕೆ ಕುರಿತು ಹಾಗೂ ಪೇಟೆ ಧಾರಣೆ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಕರಡಿ ಮಜಲ್ ಹಾಡುಗಳನ್ನು ಕೇಳೋಣ. ಬನ್ನಿ ರೈತ ಬಾಂಧವರೇ, ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಾಂಧವರೇ, ಈಗ ಕೇಳೋಣ. ದ್ವಿದಳ ಧಾನ್ಯದ ಬೆಳೆಗಳ ಬೇಸಾಯದಲ್ಲಿ ಜೈವಿಕ ಗೊಬ್ಬರ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಮಾದೇವ ಸ್ವಾಮಿ ಅವರಿಂದ ಮಾಹಿತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದ್ವಿದಳ ಧಾನ್ಯಗಳ ಬೆಳೆಗಳ ಬೇಸಾಯದಲ್ಲಿ ಜೈವಿಕ ಗೊಬ್ಬರದ ಬಳಕೆಯ ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸೂಕ್ಷ್ಮಾಣುಜೀವಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹಾದೇವ ಸ್ವಾಮಿಯವರು ಮಾಹಿತಿಯನ್ನು ರೈತರಿಗೆ ಮಾಡಿಕೊಡ್ತಿದ್ದಾರೆ. ಯಾವುದೇ ಬೆಳೆ ಒಂದು ಉತ್ತಮ ಗುಣಮಟ್ಟದ ಬೆಳೆ ಮತ್ತು ಬೀಜವನ್ನು ನಾವು ಪಡಿಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ಮುಖ್ಯವಾದ ಪ್ರಮುಖ ಪಾತ್ರವನ್ನು ವಹಿಸ್ತೀವಿ. ಎರಡು, ಒಂದು ಮಣ್ಣು, ಎರಡನೇದು ಬೀಜ. ನೀವು ಒಳ್ಳೆಯ ಬೀಜವನ್ನು ಬಳಕೆ ಮಾಡ್ತಕ್ಕಂಥದ್ದು, ಜೊತೆಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಸೂಕ್ಷ್ಮಜೀವಿಗಳನ್ನು ಬಳಕೆ ಮಾಡ್ತಕ್ಕಂಥದ್ದು. ಈ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿ ಆಲ್ರೆಡಿ ಇರ್ತವೆ. ಆ ಮಣ್ಣಿನಲ್ಲಿ ಇದ್ದರೂ ಕೂಡ ಅದಕ್ಕೆ ಬೇಕಾದಂಥ ಲೆವೆಲ್ ಆಫ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಒಂದು ಸಂತತಿ ಅಷ್ಟೊಂದು ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಎಕ್ಸ್ಟರ್ನಲ್ ಆಗಿ, ಏನಂದರೆ ಹೊರಗಡೆಯಿಂದ ನಾವು ಜೈವಿಕ ರೂಪದಲ್ಲಿ, ಜೈವಿಕ ಗೊಬ್ಬರಗಳ ರೂಪದಲ್ಲಿ ಅದನ್ನು ತಯಾರು ಮಾಡಿ ಮಣ್ಣಿಗೆ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಆ ಮಣ್ಣಿಗೆ ಹಾಕೋದ್ರಿಂದ ಏನಪ್ಪ ಅಂತಂದರೆ ರಾಸಾಯನಿಕ, ಜೈವಿಕ, ಭೌತಿಕ ಮತ್ತು ಜೈವಿಕ ಇವೆಲ್ಲ ಗುಣಧರ್ಮಗಳನ್ನು ಮಣ್ಣಿನಲ್ಲಿ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂತಂದರೆ ಇಳುವರಿ ಪಡೆಯತಕ್ಕಂಥದ್ದೇ ಒಂದು ಮುಖ್ಯ ಪಾತ್ರವನ್ನು ವಹಿಸತಕ್ಕಂಥಲ್ಲ, ಅದರ ಜೊತೆಗೆ ಸುಸ್ಥಿರ ಮಣ್ಣನ್ನು ಕಾಪಾಡಿಕೊಳ್ಳತಕ್ಕಂಥದ್ದು, ಮಣ್ಣಿನ ಒಂದು ಗುಣಧರ್ಮವನ್ನು ನಾವು ಮುಂದಿನ ಪೀಳಿಗೆಗಾಗಿ ಉಳಿಸಿಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿಯನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಅದಕ್ಕೋಸ್ಕರ ಒಳ್ಳೆಯ ಬೀಜವನ್ನು ಬಳಕೆ ಮಾಡ್ತಕ್ಕಂಥದ್ದು, ಜೊತೆಗೆ ಒಳ್ಳೆಯ ಜೈವಿಕ ಗೊಬ್ಬರಗಳು. ಈ ಜೈವಿಕ ಗೊಬ್ಬರಗಳೊಂದು ಏನಪ್ಪ ಅಂತಂದರೆ, ಮಣ್ಣಿನಲ್ಲಿ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಮಾಧ್ಯಮವನ್ನು ಬಳಸಿ, ಮಾಧ್ಯಮ ಅಂದರೆ ನಾವು ಅದನ್ನು ಬೆಳಿಬೇಕಾದ್ರೆ ಒಂದು ಮಾಧ್ಯಮ ಯೂಸ್ ಮಾಡ್ತೀವಿ, ಕಲ್ಚರ್ ಮೀಡಿಯಾ ಅಂತೇಳಿ. ಸೊ ಅದನ್ನು ಬಳಕೆ ಮಾಡಿಕೊಂಡು ಮಣ್ಣಿನಲ್ಲಿ ಇರತಕ್ಕಂಥ ಸೂಕ್ಷ್ಮ ಜೀವಿಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಮ ಲ್ಯಾಬಲ್ಲಿ ಅದನ್ನು ಲಿಗ್ನೈಟ್ ಪೌಡರ್ ಮಾಧ್ಯಮ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ನಾವು ಬಳಕೆಯ ರೂಪದಲ್ಲಿ ಬಳಸ್ತೀವಿ. ಉಪಯುಕ್ತವಾದ ಸೂಕ್ಷ್ಮ ಜೀವಿಗಳು ಅಂದ ತಕ್ಷಣ ನಿಮಗೆ ದಿನನಿತ್ಯದ ಬಳಕೆಯಲ್ಲಿ ನೀವು ಉಪಯುಕ್ತವಾದ ಸೂಕ್ಷ್ಮ ಜೀವಿಗಳ ಬಳಕೆಯನ್ನು ನೋಡ್ಬೋದು. ಈಗ ಹಾಲಿನಿಂದ ಮೊಸರು ಮಾಡ್ತೀವಿ, ಯಾವ ಒಂದು ಸೂಕ್ಷ್ಮ ಜೀವಿ ಅಂದರೆ ಲ್ಯಾಕ್ಟೋಬಿಸಿಲಸ್ ಅಂತಕ್ಕಂಥ ಒಂದು ಉತ್ತಮವಾದ ಸೂಕ್ಷ್ಮ ಜೀವಿ. ನಮಗೆ ಮೊನ್ನೆ ಜ್ವರ ಬಂತು, ಕೊರೋನಾ ಜ್ವರ, ಅದನ್ನು ಗುಣಪಡಿಸಬೇಕಾದ್ರೆ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಸೂಕ್ಷ್ಮ ಜೀವಿಗಳ ಬಳಕೆ ಬಹಳ ಮುಖ್ಯ. ವ್ಯಾಕ್ಸಿನ್ ತಯಾರಿಕೆಯಲ್ಲಿ ಕೂಡ ನಮ್ಮ ಒಂದು ಸೂಕ್ಷ್ಮ ಜೀವಿ ಬಳಕೆ ಆಗುತ್ತೆ. ನಮಗೆ ಒಂದು ಜ್ವರ ಬಂದರೆ ಆಂಟಿಬಯೋಟಿಕ್ ತಗೊಂತೀರಿ ಹಾಸ್ಪಿಟ್ಲಲ್ಲಿ ಹೋಗಿ. ಆಂಟಿಬಯೋಟಿಕ್ ಯಾವ ಇದರಿಂದ ಮಾಡ್ತಾರೆ, ನಮ್ಮ ಸ್ಟೆಪ್ಟಮೈಸಿನ್ ಆಗಿರ್ಬೋದು ಅಥವಾ ಕ್ಲೋರೋಫಿನಿಕಲ್ ಆಗಿರ್ಬೋದು ಅಥವಾ ಪೆನ್ಸಿಲಿನ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸೂಕ್ಷ್ಮ ಜೀವಿಯ ಬಳಕೆಯಿಂದ. ಜೊತೆಗೆ ನಾವು ಬೆಳಿಗ್ಗೆ ಏನೋ ಒಂದು ಆಹಾರವನ್ನು ತಿಂದಿರ್ತೀವಿ, ಕಾರ್ಬೋಹೈಡ್ರೇಟ್ ಆಹಾರವನ್ನು ತೆಗೆದುಕೊಂಡಿರ್ತೀವಿ, ಇಲ್ಲಾಂದರೆ ಪ್ರೋಟೀನ್ ರಿಚ್ ಆಹಾರವನ್ನು ತೆಗೆದುಕೊಂಡಿರ್ತೀವಿ, ಮಧ್ಯಾಹ್ನ ಒಂದು 12:30 ಆಗಸ್ಟ್ ನಮಗೆಲ್ಲ ಹೊಟ್ಟೆ ಸಿಗ್ತದೆ, ಯಾಕೆಂದರೆ ಒಳಗಡೆ ಫುಲ್ ಡೈಜೆಷನ್ ಆಗಿರುತ್ತೆ. ಡೈಜೆಷನ್ ಯಾವ ರೀತಿ ಆಗುತ್ತೆ ಅಂದರೆ ನಮ್ಮ ಹೊಟ್ಟೆ ಒಳಗಿರತಕ್ಕಂಥ ಉತ್ತಮವಾದ ಸೂಕ್ಷ್ಮ ಜೀವಿಗಳು ಒಂದು ಕಿಣ್ವವನ್ನು ಉತ್ಪತ್ತಿ ಮಾಡಿ ಅಲ್ಲಿ ಡೈಜೆಷನ್ ಮಾಡೋದಕ್ಕೆ ಸಹಾಯ ಮಾಡ್ತವೆ. ಆ ಪ್ರೋಟೀನ್ ಅಂಶ ಸಪೋಸ್ ಎಗ್ ತಗೊಂಡಿರ್ತೀವಿ ಅಥವಾ ಮೀಟ್ ತಗೊಂಡಿರ್ತೀವಿ ಅಥವಾ ನಮ್ಮ ಒಂದು ದ್ವಿದಳ ಧಾನ್ಯಗಳನ್ನು ಬಳಕೆ ಮಾಡಿರ್ತೀವಿ, ಅದು ಬ್ರೇಕ್ ಡೌನ್ ಆಗಿ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗಬೇಕು, ಪ್ರೋಟೀನ್ಸ್ ಆಗಿ ಮತ್ತು ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗಬೇಕು. ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ನಮ್ಮ ಬಾಡಿ ಸೆಲ್ ನಮ್ಮ ನ್ಯೂಟ್ರಿಯೆಂಟ್ಸ್ನ ಅಬ್ಸಾರ್ಬ್ ಮಾಡುತ್ತೆ. ಸೊ ಈ ರೀತಿ ಮತ್ತು ಇನ್ನೊಂದು ಹೇಳ್ತೀನಿ ನಾನು, ಈಗ ಯಾರೊಬ್ಬರು ಸುತ್ತೋಗ್ಬಿಡ್ತಾರೆ ಭೂಮಿಯಲ್ಲಿ ಹಾಕ್ಬಿಡ್ತೀರಿ, ಇನ್ನು 2 ತಿಂಗಳು ಅಥವಾ 3 ತಿಂಗಳಲ್ಲಿ ಹೋಗಿ ಓಪನ್ ಮಾಡಿ ನೋಡಿ ಏನಿರಲ್ಲ ಅಲ್ಲಿ. ಅಂದರೆ ಮಣ್ಣಲ್ಲಿರ್ತಕ್ಕಂಥ ಉತ್ತಮವಾದ ಸೂಕ್ಷ್ಮ ಜೀವಿಗಳು ಆ ಒಂದು ಸತ್ತಿರ ವ್ಯಕ್ತಿಯನ್ನು ಡಿಕಂಪೋಸ್ ಮಾಡ್ತವೆ. ಸೊ ಅದೇ ರೀತಿ ನಮ್ಮ ರೈತರು ತಾವು ಒಂದು ಬೆಳೆಯನ್ನು ಹಾರ್ವೆಸ್ಟ್ ಮಾಡಿದ ಮೇಲೆ ಆ ಬೆಳೆಯ ದಂಟುಗಳಿರ್ತವಲ್ಲ ಅದರಲ್ಲಿ ಬೇರೆ ಬೇರೆ ಒಂದು ನಮಗೆ ಉಪಯುಕ್ತವಾದ ಕಾನ್ಸ್ಟೆಂಟ್ಗಳಿರ್ತವೆ, ಸೆಲ್ಯುಲೋಸು, ಎಮಿಸೆಲ್ಯುಲೋಸು, ಲಿಗ್ನಿನ್ನು, ಈ ರೀತಿ ಬೇರೆ ಬೇರೆ ಒಂದು ಕಾನ್ಸ್ಟೆಂಟ್ ಇರೋದ್ರಿಂದ ಅದನ್ನು ನೀವು ಕಂಪೋಸ್ಟಿಂಗ್ ಆಗಿ ಮಾಡ್ಬೋದು ನಮ್ಮ ಸೂಕ್ಷ್ಮ ಜೀವಿಗಳನ್ನು ಬಳಕೆ ಮಾಡಿಕೊಂಡು. ಸೊ ಈ ರೀತಿ ಬೇರೆ ಬೇರೆ ಈಗ ವೈನ್ ತಯಾರಿಕೆಯಲ್ಲೂ ಕೂಡ ನಮ್ಮ ಸೂಕ್ಷ್ಮ ಜೀವಿಗಳನ್ನು ಬಳಕೆ ಮಾಡ್ತೀವಿ. ವಿಜ್ಞಾನಿಗಳು ಹತ್ತಿ ಹಣ್ಣನ್ನು ಬಳಕೆ ಮಾಡಿ ಮತ್ತು ಗ್ರೇಪ್ಸನ್ನು ಬಳಕೆ ಮಾಡಿ ವೈನನ್ನು ತಯಾರು ಮಾಡ್ತಾ ಇದ್ದಾರೆ ನಮ್ಮ ಇಂಜಿನಿಯರಿಂಗ್ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟಲ್ಲಿ. ಸೊ ಈ ರೀತಿ ಬೇರೆ ಬೇರೆ ಮತ್ತು ಬ್ರೆಡ್ ತಯಾರಿಕೆ, ಬ್ರೆಡ್ ತಯಾರಿಕೆ ಕೂಡ ನಮ್ಮ ಒಂದು ಜೀವಿಗಳ ಬಳಕೆಯನ್ನು ಮಾಡಬೇಕಾಗ್ತದೆ. ಸಕ್ರಮಸಿ ಸಿರ್ವೇಸಿ ಅಂತಕ್ಕಂಥ ಒಂದು ಸೂಕ್ಷ್ಮ ಜೀವಿಯನ್ನು ಸಹಾಯವನ್ನು ಪಡೆದು ಮಾಡಬೇಕಾಗ್ತದೆ. ಈ ರೀತಿ ಸೂಕ್ಷ್ಮ ಜೀವಿಗಳ ಸಹಾಯದಿಂದ ಉತ್ತಮವಾದ ಸೂಕ್ಷ್ಮ ಜೀವಿಗಳನ್ನು ಬಳಕೆ ಮಾಡಿ ನಾವು ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡಬೇಕು. ತಯಾರು ಮಾಡಿರತಕ್ಕಂಥ ಜೈವಿಕ ಗೊಬ್ಬರಗಳನ್ನು ನಾವು ರೈತರಿಗೆ ಕೊಡ್ತೀವಿ. ಸೊ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಜೈವಿಕ ಗೊಬ್ಬರಗಳಿದ್ದಾವೆ. ಸೊ ರೈಸೋಬಿಯಮ್ ಅಂತಕ್ಕಂಥ ಒಂದು ಜೈವಿಕ ಗೊಬ್ಬರವನ್ನು ನಾವು ದ್ವಿದಳ ಧಾನ್ಯಗಳಿಗೆ ಬಳಕೆ ಮಾಡ್ತೀವಿ. ಈಗ ಹಿಂಗಾರು ಬೀಜೋತ್ಸವದಲ್ಲಿ ನಾವು ಮುಖ್ಯವಾಗಿ ಕಡಲೆ ಆಗಿರ್ಬೋದು, ಅದಕ್ಕೆ ನಾವು ದ್ವಿದಳ ಧಾನ್ಯ ಆಗಿರೋದ್ರಿಂದ ಅದಕ್ಕೆ ನಾವು ರೈಸೋಬಿಯಂ ಜೈವಿಕ ಗೊಬ್ಬರನ ಬಳಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಏನಪ್ಪ ಅಂತಂದರೆ ವಾತಾವರಣದಲ್ಲಿ 70% ಸಾರಜನಕ ಇದೆ. ನಾವೇನು ಮಾಡ್ತೀವಿ, ಸಾರ್ವಜನಿಕವನ್ನು ಯಾವ ರೀತಿ ಕೊಡ್ತಾ ಇದ್ದೀವಿ, ರೈತರು ಅಥವಾ ನಾವು ಯಾರೇ ಆದ್ರೂ ಹೊಲಕ್ಕೆ ಯೂರಿಯಾ ಗೊಬ್ಬರವನ್ನು ತರ್ತೀವಿ. 1 ಕ್ವಿಂಟಾಲ್ ಯೂರಿಯಾ ಬೆಲೆ ಎಷ್ಟು? 800 ಇಂದ 1,000 ಆಗ್ಬೋದು. ಸೊ ಅಷ್ಟನ್ನು ಹಾಕೋದ್ರಿಂದ ಏನಾಗುತ್ತೆ, ನೀವು ಹೆಚ್ಚಾಗಿ ಯೂರಿಯಾನ ನೀವು ಬಳಕೆ ಮಾಡೋದ್ರಿಂದ ಮಣ್ಣಿಗೆ ಏನಾಗುತ್ತೆ ಗೊತ್ತಾ, ನಾ ಬೆಳೆಗಳಿಗೆ ಎಲ್ಲವೂ ಸಿಗೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ನಮ್ಮ ಸೂಕ್ಷ್ಮ ಜೀವಿಗಳ ಸಂತತಿ ಇರಬೇಕು. ನಮ್ಮ ಸೂಕ್ಷ್ಮ ಜೀವಿಗಳ ಸಂತತಿ ಅಲ್ಲಿ ಇರಲಿಲ್ಲ ಅಂತಂದರೆ ನೀವು ಹಾಕಿದ ಯೂರಿಯಾ ಗೊಬ್ಬರನೂ ಕೂಡ ನಮಗೆ ಸಾರಜನಕ ಕನ್ವರ್ಟ್ ಆಗಲ್ಲ. ಯಾಕೆಂತಂದರೆ ಅಲ್ಲಿ ಆಕ್ಸಿಡೇಷನ್ ಆಗಬೇಕು, ಆಕ್ಸಿಡೇಷನ್ ಅಮೋನಿಯಾ ಟು ನೈಟ್ರೇಟ್ ಅಂತ ಹೇಳ್ತೀವಿ, ಅದು ಆಗಿ ಕನ್ವರ್ಟ್ ಆಗಿ ಆಗಬೇಕು. ಇಲ್ಲಾಂದರೆ ಏನಾಗುತ್ತೆ, ಪಿ ಎಚ್ ಚೇಂಜ್ ಆಗಿಬಿಡುತ್ತೆ, ರಸಸಾರ ಚೇಂಜ್ ಆಗಿಬಿಟ್ರೆ ಏನಾಗುತ್ತೆ, ಅಲ್ಲಿ ಎಲ್ಲ ಆಲ್ಕಲೈನ್ ಸಿಚುಯೇಷನ್, ರಸಸಾರ ಜಾಸ್ತಿ 7ಕ್ಕಿಂತ ಜಾಸ್ತಿ ಆದಾಗ ಮುಖ್ಯವಾಗಿ ನಮ್ಮ ಬೆಳೆಗಳಿಗೆ ಪೋಷಕಾಂಶಗಳನ್ನ ಒದಗಿಸಿಕೊಡುವಂಥ ಒಂದು ವ್ಯವಸ್ಥೆ ಈ ಬ್ಯಾಕ್ಟೀರಿಯಾಗಳು ಮಾಡ್ತವೆ. ಆ ಬ್ಯಾಕ್ಟೀರಿಯಾಗಳು ಆಲ್ಕಲೈನ್ ರಸಸಾರ ಇದ್ದಾಗ ಸರಿಯಾಗಿ ಕನ್ವರ್ಟ್ ಮಾಡೋದಿಲ್ಲ, ನೀವು ಯೂರಿಯಾ ಹಾಕಿದ್ರು ಕೂಡ. ಅಥವಾ ಮೊನ್ನೆ ಒಬ್ಬರು ರೈತರು ಹೇಳ್ತಾ ಇದ್ರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಸರ್ ನಾನು ಒಂದು 5-6 ಕ್ವಿಂಟಾಲ್ SSP ಮತ್ತು DAP ಹಾಕಿದ್ದೀನಿ, ಆದರೂ ಬೆಳೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಇಲ್ಲ, ಹಸಿರು ಬಣ್ಣ ಇಲ್ಲ. ಯಾಕೆ ಇರಲ್ಲ, ಈ ರಸಸಾರ ಕಮ್ಮಿ 7ಕ್ಕಿಂತ ಕಮ್ಮಿ ಇದ್ದರೆ ಅಥವಾ 6ಕ್ಕಿಂತ ಕಮ್ಮಿ ಇದ್ದರೆ ಅಥವಾ 7ಕ್ಕಿಂತ ಜಾಸ್ತಿ ಇದ್ದರೆ ಆವಾಗೇನಾಗುತ್ತೆ, ನೀವು ಹಾಕಿದ ಡಿ ಎ ಪಿ ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಏನಾಗುತ್ತೆ, ಮಣ್ಣಿನಲ್ಲಿ ಬೇರೆ ಪ್ರಮಾಣದಲ್ಲಿ ಕನ್ವರ್ಟ್ ಆಗ್ಬಿಡ್ತಾವೆ, ಫಿಕ್ಸ್ ಆಗ್ಬಿಡ್ತಾವಲ್ಲಿ, ಕ್ಯಾಲ್ಸಿಯಂ ಆಗಿ, ಕ್ಯಾಲ್ಸಿಯಂ ಸಲ್ಫೇಟ್ ಆಗಿ, ಮೆಗ್ನೀಸಿಯಂ ಸಲ್ಫೇಟ್ ಆಗಿ, ಅಥವಾ ಅಲ್ಯೂಮಿನಿಯಂ ಐರನ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗ್ತವೆ. ಅದು ಕನ್ವರ್ಟ್ ಆಗ್ಬಿಟ್ಟಾಗ ಏನಾಗುತ್ತೆ, ನಿಮಗೆ ನೀವು ಹಾಕಿದ ಒಂದು ರಂಜಕವನ್ನು ಕರಗಿಸುವಂಥ ಸಿಸ್ಟಮ್ ಇದ್ದರೂ ಕೂಡ ಅದು ನಿಮಗೆ ಫಾಸ್ಫರಸ್ ರಂಜಕ ಕಂಟೆಂಟ್ ನಿಮಗೆ ಬೆಳೆಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ರಂಜಕವನ್ನು ಕರಗಿಸುವಂಥ ಜೈವಿಕ ಗೊಬ್ಬರಗಳ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಸಿಚುಯೇಷನ್ ನೀವು ರಸಸಾರ ಜಾಸ್ತಿ ಇರೋದನ್ನು ಅದು ಕಮ್ಮಿ ಮಾಡಿಕೊಂಡು ಬ್ಯಾಕ್ಟೀರಿಯಾಗಳು ಆಕ್ಟಿವೇಟ್ ಆಗಿ ತನ್ನ ಸಂತತಿಯನ್ನು ಜಾಸ್ತಿ ಮಾಡಿ ಅದು ಬೆಳೆಗಳಿಗೆ ಒದಗಿಸಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಅವು ರೂಪಿಸ್ತವೆ. ಸೊ ಈ ರೀತಿ ದ್ವಿದಳ ಧಾನ್ಯಗಳಿಗೆ ಸಾರಜನಕವನ್ನು ಒದಗಿಸುವಂತಹ ರೈಸೋಬಿಯಮನ್ನು ಬಳಕೆ ಮಾಡ್ತಕ್ಕಂಥದ್ದು. ನೀವು ಒಂದು ರೈಸೋಬಿಯಂ ಬಳಕೆಯನ್ನು ಎಲ್ಲ ದ್ವಿದಳ ಧಾನ್ಯಗೆ ಬಳಕೆ ಮಾಡೋಕ್ಕಾಗೋದಿಲ್ಲ. ಕಡಲೆಗೇನೆ ಬೇರೆ ಜೈವಿಕ ಗೊಬ್ಬರ ಇದೆ, ರೈಸೋಬಿಯಮಲ್ಲೂ ಕೂಡ ಅದು ಸ್ಪೆಸಿಫಿಸಿಟಿ ಅಂತ ಹೇಳ್ತೀವಿ. ಅಂದರೆ ಈಗ ಬ್ರ್ಯಾಡಿ ರೈಸೋಬಿಯಂ ಅಂತಕ್ಕಂಥ ರೈಸೋಬಿಯಂ ಗೊಬ್ಬರವನ್ನು ನಾವು ಸೋಯಾಬೀನ್ ಬೆಳೆಗೆ ಬಳಕೆ ಮಾಡ್ತೀವಿ. ಅದೇ ಕಡಲೆಗೆ ನಾವು ರೈಸೋಬಿಯಂ ಲೆಗ್ಯುಮಿನೋಸಾರಮ್ ಅಂತಕ್ಕಂಥ ಒಂದು ಜೈವಿಕ ಗೊಬ್ಬರವನ್ನು ಬಳಕೆ ಮಾಡ್ತೀವಿ. ಅದೇ ರೀತಿ ಬೇರೆ ಬೇರೆ ದ್ವಿದಳ ಧಾನ್ಯಗೆ ಬೇರೆ ಬೇರೆ ಜೈವಿಕ ಗೊಬ್ಬರಗಳು, ರೈಸೋಬಿಯಂ ಜೈವಿಕ ಗೊಬ್ಬರಗಳು ನಮ್ಮಲ್ಲಿ ಬಳಕೆ ಮಾಡಬೇಕಾಗ್ತದೆ. ಸೊ ಈ ರೀತಿ ನಾವು ಜೈವಿಕ ಗೊಬ್ಬರನ ಬಳಕೆ ಮಾಡೋದ್ರಿಂದ ವಾತಾವರಣದಲ್ಲಿ 78% ಇರತಕ್ಕಂಥ ಸಾರಜನಕವನ್ನು ಬೆಳೆಗಳಿಗೆ ಒದಗಿಸ್ಕೊಡ್ತದೆ. ಅದರಿಂದ ಏನಾಗುತ್ತೆ, ನೀವು ಯೂರಿಯಾ ಗೊಬ್ಬರನ ಪರ್ಚೇಸ್ ಮಾಡೋದಕ್ಕೆ ಬಳಕೆ ಮಾಡ್ತಕ್ಕಂಥ ಹಣವನ್ನು ನೀವು ಉಳಿತಾಯ ಮಾಡ್ಬೋದು ಒಂದು. ಮತ್ತು ಎರಡನೇದಾಗಿ ವಾತಾವರಣದಲ್ಲಿ ನೀವು ಎಕಾಲಜಿಕಲ್ ಬ್ಯಾಲೆನ್ಸನ್ನು ಮಾಡ್ಬೋದು. ಜೊತೆಗೆ ಜಾಸ್ತಿ ನಾವು ನೈಟ್ರೇಟ್ ಆ್ಯಂಡ್ ಫಾಸ್ಫೇಟ್ ಬಳಕೆ ಮಾಡೋದ್ರಿಂದ, ಅಂದರೆ ಯೂರಿಯಾ ಗೊಬ್ಬರ ಮತ್ತು ಫಾಸ್ಫೇಟ್ ಗೊಬ್ಬರವನ್ನು ಜಾಸ್ತಿ ಬಳಕೆ ಮಾಡೋದ್ರಿಂದ, ಜಾಸ್ತಿ ಫಿಕ್ಸ್ ಆಗೋದ್ರಿಂದ ಏನಾಗುತ್ತೆ, ನೈಟ್ರೇಟ್ ಅಂಶ ಜಾಸ್ತಿ ಆಗುತ್ತೆ ಭೂಮಿನಲ್ಲಿ. ನೈಟ್ರೇಟ್ ಅಂಶ ಜಾಸ್ತಿ ಆದಾಗ ನಮ್ಮ ಸೂಕ್ಷ್ಮಜೀವಿ ಇರಲಿಲ್ಲ ಅಂತಂದರೆ ಅದು ಬೇರೆ ಥರ ಮಣ್ಣು ಒಂದು ಪೊಲ್ಯೂಷನ್ ಆಗುತ್ತೆ. ಪೊಲ್ಯೂಷನ್ ಆಗಿ ಅಲ್ಲಿ ಏನಾದರೂ ನೀವು ವಾಟರ್ ಸ್ಯಾಂಪಲ್ ಕನ್ಸ್ಯೂಮ್ ಮಾಡಿದ್ರೆ, ಆ ಮಣ್ಣಿನ ಬಳಕೆ ಮಾಡಿದ್ರೆ ನೈಟ್ರೇಟ್ ಕಾನ್ಸಂಟ್ರೇಷನು ನಮ್ಮಲ್ಲಿ ಸೇರುತ್ತೆ, ನಮ್ಮಲ್ಲಿ ಗೊತ್ತಿಲ್ಲದೆ ನಮ್ಮ ಬಾಡಿಗೆ ಸೇರುತ್ತೆ. ಸೇರಿದಾಗ ಏನಾಗುತ್ತೆ, ಮಕ್ಕಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಇದು ಯಾವ ರೀತಿ ಅಂದರೆ ಮೆಥನೋಗ್ಲೋಬಿನೀಮ ಅಂತಕ್ಕಂಥ ಒಂದು ಸಿಂಪ್ಟಮ್ನ ಉಂಟು ಮಾಡುತ್ತೆ ಮಕ್ಕಳಿಗೆ. ಸೊ ಈ ರೀತಿ ಈಗ ನಮ್ಮಲ್ಲಿ ನಾವು ಬಾತ್ರೂಮಲ್ಲಿ ಸ್ನಾನ ಮಾಡ್ತೀವಿ, ಸ್ನಾನ ಮಾಡುವಾಗ ನಮಗೇನು ಖುಷಿ, ಬೇರೆ ಬೇರೆ ಥರದ ಸೋಪ್ಗಳನ್ನು ಬಳಕೆ ಮಾಡ್ತೀವಿ, ಅಲ್ಲಿ ಫಾಸ್ಫೇಟ್ ಅಂಶ ಜಾಸ್ತಿ ಇರುತ್ತೆ. ಅದು ಗೊತ್ತಿಲ್ಲದೇ ನೀರಿನ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ನಾವು ಹೊಲಗಳಿಗೆ ಬಳಕೆ ಮಾಡಿದ್ರೂ ಕೂಡ ಈ ರೀತಿ ನೈಟ್ರೇಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ ಭಾಳ ಯೂಟ್ರಿಫಿಕೇಶನ್ ಅಂತಕ್ಕಂಥ ಒಂದು ಸಿಸ್ಟಮ್ ಕ್ರಿಯೇಟ್ ಆಗಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ನಾವು ಎಕಾಲಜಿಕಲ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಒಂದು ಸೈಡ್, ಇನ್ನೊಂದು ಕಾಸ್ಟನ್ನು ಕಮ್ಮಿ ಮಾಡ್ಕೋಬೇಕಾದ್ರೆ, ಜೊತೆಗೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡಬೇಕಾದ್ರೆ ನಾವು ಜೈವಿಕ ಗೊಬ್ಬರನ ಬಳಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ದುಡ್ಡನ್ನು ಉಳಿಸ್ಬೋದು, ಜೊತೆಗೆ ಎಕಾಲಜಿಕಲ್ ಬ್ಯಾಲೆನ್ಸ್ ಮಾಡ್ಬೋದು, ಇನ್ನು ಜೊತೆಗೆ ಕಳೆಗಳ ನಿಯಂತ್ರಣ ಮಾಡ್ಬೋದು. ಮತ್ತು ಈ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಅವು ಏನು ಮಾಡ್ತವೆ ಅಂದರೆ ಬೆಳವಣಿಗೆಗೆ ಹೆಲ್ಪ್ ಮಾಡ್ತೇವೆ. ಅವು ಸಸ್ಯಗಳ ಬೆಳವಣಿಗೆಗೆ ಜರ್ಮಿನೇಷನ್ನು ಜಾಸ್ತಿ ಮಾಡ್ತದೆ ಒಂದು, ಮತ್ತು ಆ ಬೆಳವಣಿಗೆಗೆ ಬೇಕಾದಂಥ ಇಂಡೋಲಸಿಟಿಕ್ ಆ್ಯಸಿಡ್, ಸೈಟೋಕೈನಿನ್ಸ್, ಮತ್ತು ಎ ಸಿ ಸಿ ಡಿ ಎಮ್ ಎನ್ ಎಸ್ ಅಂತಕ್ಕಂಥ ಕಿಣ್ವಗಳನ್ನು ಉತ್ಪತ್ತಿ ಮಾಡ್ತವೆ. ಈಗ ಒಂದು ಪ್ಲಾಂಟಲ್ಲಿ ಏನಾಗುತ್ತೆ, ಜಾಸ್ತಿ ನೀವು ಟಾಕ್ಸಿಸಿಟಿ ಇರುತ್ತೆ ಸಮಟೈಮ್ಸ್ ಇಥಿಲಿನ್ ಕಂಟೆಂಟ್ ಜಾಸ್ತಿ ಆದಾಗ, ಅಂಥ ಟೈಮಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ನಮ್ಮ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಆ ಜೈವಿಕ ಗೊಬ್ಬರಗಳು ಎ ಸಿ ಸಿ ಡಿ ಎಮ್ ಎನ್ ಎಸ್ ಅಂತಕ್ಕಂಥ ಒಂದು ಕಿಣ್ವವನ್ನು ಉತ್ಪತ್ತಿ ಮಾಡ್ತವೆ. ಆ ಉತ್ಪತ್ತಿಯನ್ನು ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಕಿಣ್ವದ ಸಹಾಯದಿಂದ ಎಥಿಲಿನ್ ಕಂಟೆಂಟ್ ಅನ್ನು ಕಮ್ಮಿ ಮಾಡ್ತವೆ. ಆ ಕಮ್ಮಿ ಮಾಡೋದ್ರಿಂದ ಏನಾಗುತ್ತೆ, ಬೆಳೆಗಳು ಟಾಕ್ಸಿಸಿಟಿ ಆಗಲ್ಲ. ಅಂದರೆ ಇಳುವರಿ ಕಾಳುಗಳನ್ನು ಉತ್ಪತ್ತಿ ಮಾಡೋದಕ್ಕೆ, ಬರೀ ಕಾಳುಗಳನ್ನು ಉತ್ಪತ್ತಿ ಮಾಡೋದಲ್ಲ, ನಮಗೆ ಬೇಕಾದಂಥ ಕ್ವಾಲಿಟಿ ಕಾಳುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಾವು 10 ಕಾಳನ್ನು ತಿನ್ನೋ ಬದಲು ಒಂದು 4-5 ಕಾಳು ತಿಂದ್ರೇ ನಮಗೆ ಎನರ್ಜಿ ಬೂಸ್ಟ್ ಆಗಬೇಕು. ಆ ಥರ ಒಂದು ಸಿಸ್ಟಮನ್ನು, ಅಂದರೆ ನಮ್ಮದು ಕೆಮಿಕಲ್ ಫ್ರೀ ಆಗಬೇಕು. ಕಂಪ್ಲೀಟಾಗಿ ನಾವು ಜೈವಿಕ ಗೊಬ್ಬರಗಳನ್ನೇ 100% ಬಳಕೆ ಮಾಡೋದಕ್ಕಾಗೋದಿಲ್ಲ. ಬೇರೆ ಬೇರೆ ಗೊಬ್ಬರಗಳ ಜೊತೆಗೆ ನಮ್ಮ ಒಂದು ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಈ ರೀತಿ ಬೇರೆ ಬೇರೆ ಉಪಯೋಗವನ್ನು ಬರ್ತಕ್ಕಂಥದ್ದು. ಜೈವಿಕ ಮತ್ತು ಭೌತಿಕ ಮತ್ತು ರಾಸಾಯನಿಕ ಒಂದು ಗುಣಧರ್ಮವನ್ನು ನಾವು ನಮ್ಮ ಮಣ್ಣಿನಲ್ಲಿ ಕಾಪಾಡತಕ್ಕಂಥದ್ದು ಬಹಳ ಮುಖ್ಯ. ಮುಂದಿನ ಜನರೇಷನ್ಗೆ ಆ ಒಂದು ಗುಣಧರ್ಮವನ್ನು ಕಾಪಾಡಿಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಇಳುವರಿ ಪಡೆದು ಒಂದೇ ನಮಗೆ ಬಹಳ ಮುಖ್ಯ ಆಗೋದಿಲ್ಲ. ಈ ರೀತಿ ದ್ವಿದಳ ಧಾನ್ಯಗಳಿಗೆ ಜೈವಿಕ ಗೊಬ್ಬರ ರೈಸೋಬಿಯಂ ಜೈವಿಕ ಗೊಬ್ಬರ ಇದೆ, ಏಕದಳ ಧಾನ್ಯಗಳಿಗೆ ಅಜಿಟೋಬ್ಯಾಕ್ಟರ್ ಮತ್ತು ಅಜೋಸ್ಪೈರ್ಲಮ್ ಅಂತಕ್ಕಂಥ ಜೈವಿಕ ಗೊಬ್ಬರ ಇದೆ. ಮತ್ತು ನಿಮ್ಮಲ್ಲಿ ಜಾಸ್ತಿ ನಿಮ್ಮ ಮಣ್ಣಿನಲ್ಲಿ ಸಿಕ್ಕ ಪ್ಲಾಟ್ ಏನಾದ್ರು ಇತ್ತಂದರೆ, ಈ ರೋಗವನ್ನು ಉಂಟು ಮಾಡ್ತಕ್ಕಂಥ ಜೀವಾಣು ಏನಾದರೂ ಜಾಸ್ತಿ ಇದ್ದರೆ, ಅಂಥ ಕಡೆ ನೀವು ಸೂಡೋಮನಾಸ್ ಫ್ಲೋರೆಸೆನ್ಸ್ ಅಥವಾ ಟ್ರೈಕೋಡರ್ಮಾ ವಿರಿಡೆ, ಟ್ರೈಕೋಡರ್ಮಾ ಆರಿಜಾನಮ್ ಅಂತಕ್ಕಂಥ ಒಂದು ಬಯೋಕಂಟ್ರೋಲ್ ಏಜೆಂಟ್ಸ್ನ ನೀವು ಬಳಕೆ ಮಾಡಬಹುದು. ಅದು ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಇರ್ತಕ್ಕಂಥ ರೋಗವನ್ನು ಉಂಟು ಮಾಡ್ತಕ್ಕಂಥ ರೋಗಾಣುಗಳನ್ನು, ಆ ರೋಗಾಣುಗಳನ್ನು ನಾವು ಕಡಿಮೆ ಮಾಡಬಹುದು. ಈ ಒಂದು ನಮ್ಮ ಜೈವಿಕ ಗೊಬ್ಬರನ ಬಳಕೆ ಮಾಡೋದ್ರಿಂದ ಅವು ಏನು ಮಾಡ್ತವೆ, ಸೊ ಅದಕ್ಕೆ ಬೇಕಾದಂಥ ಇಂಡೋಲಸಿಟಿಕ್ ಆಸಿಡ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಅಥವಾ ಸಿಡ್ರೋಫೋರ್ ಅಂತಕ್ಕಂಥ ಒಂದು ಕಂಪೌಂಡನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು, ಹೈಡ್ರೋಜನ್ ಸೈನೈಡ್ ಅಂತಕ್ಕಂಥ ಒಂದು ಕಂಪೌಂಡನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು. ಗೋಲ್ಡ್ ಮೈನ್ ಹಟ್ಟಿಲಿ ನೋಡಿರ್ಬೋದು, ಅಲ್ಲಿ ಗೋಲ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಗೊತ್ತಾಯ್ತಾ? ಗೋಲ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡಿದಾಗ ವೇಸ್ಟ್ ಏನು ಬರ್ತದೆ ಮಣ್ಣಿನ ಥರ, ಆ ಮಣ್ಣನ್ನು ಒಂದು ಕಡೆ ಸೈಡಲ್ಲಿ ಇಟ್ಟಿರ್ತಾರೆ, ಆ ಮಣ್ಣು ವೆರಿ ಟಾಕ್ಸಿಕ್, ಅದರಲ್ಲಿ ಹೈಡ್ರೋಜನ್ ಸೈನೈಡ್ ಇರ್ತದೆ, ಇಟ್ಸ್ ಎ ಸೈನೈಡ್ ಲೈಕ್ ಕಂಪೌಂಡ್ ಕಂಪೋನೆಂಟ್ಸ್ ಇರ್ತವೆ ಅದರಲ್ಲಿ. ಅದೇ ರೀತಿ ಆ ಥರ ಒಂದು ಸಿಸ್ಟಮನ್ನು ಈ ರೋಗಾಣುಗಳನ್ನು ಕೊಲ್ಲೋದಕ್ಕೆ ನಮ್ಮ ಸೂಕ್ಷ್ಮಜೀವಿಗಳು ಆ ರೀತಿ ಸಿಚುಯೇಷನ್ ನಾವು ಕ್ರಿಯೇಟ್ ಮಾಡಿದಾಗ ಅದು ಆ ಒಂದು ರೋಗಾಣುವನ್ನು ಕೊಲ್ತವೆ. ಸೊ ಆ ರೋಗಾಣುಗಳನ್ನು ಕೊಲ್ಲೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿ ರೋಗವನ್ನು ಉಂಟು ಮಾಡ್ತಕ್ಕಂಥ ರೋಗಾಣುಗಳ ಸಂತತಿ ಕಮ್ಮಿಯಾಗಿ ನಮ್ಮ ಒಂದು ಉಪಯುಕ್ತವಾದ ಸೂಕ್ಷ್ಮಜೀವಿಗಳ ಸಂತತಿ ಜಾಸ್ತಿ ಮಾಡ್ತವೆ ಅಲ್ಲಿ. ಅವಾಗ ಏನಾಗುತ್ತೆ, ನಾವು ಈ ಯಾವುದೇ ಕ್ರಾಪನ್ನು ಹಾಕಿದಾಗ ಮಣ್ಣಿನಲ್ಲಿ ಆಲ್ರೆಡಿ ಇರ್ತದೆ, ನಾವು ಎಕ್ಸ್ಟ್ರಾ ಹಾಕಿದಾಗ ಏನಾಗುತ್ತೆ, ದ್ವಿದಳ ಧಾನ್ಯಗಳನ್ನು ಬೆಳೆದಾಗ ಅಲ್ಲಿ ಒಂದು ಈ ಒಂದು ಇಂಟ್ರಾಕ್ಷನ್ ಆಗ್ತದೆ, ಆ ಒಂದು ಮತ್ತೆ ಸಸಿಗಳು ಮತ್ತೆ ನಮ್ಮ ಸೂಕ್ಷ್ಮಜೀವಿಗಳ ಇಂಟ್ರಾಕ್ಷನ್ ಆಗಿ ನೀವು ನೋಡಿರ್ಬೋದು ದ್ವಿದಳ ಧಾನ್ಯಗಳ ಒಂದು ಬೇರಿನಲ್ಲಿ ಒಂದು ದಂಟು ಬಂದಿರ್ತದೆ, ನಾಡ್ಯೂಲ್ ಅಂತ ಹೇಳ್ತೀವಿ ಅದು. ಆ ನಾಡ್ಯೂಲ್ ಒಳಗಡೆನೇ ಒಂದು ನೈಟ್ರೋಜನೇಸ್ ಎನ್ಝೈಮ್ ಅಂತ ಮಾಡ್ತೀವಿ ನಾವು, ನರ್ಸರಿ ಮಾಡ್ಕೊತೀವಿ, ನರ್ಸ ಅಥವಾ ಭತ್ತ ನರ್ಸರಿ ಮಾಡಿಕೊಂಡು ಆಮೇಲೆ ನಾಟಿ ಮಾಡ್ತೀವಿ. ಅಂಥ ಸಮಯದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, 1 ಕೆಜಿ ಜೈವಿಕ ಗೊಬ್ಬರಗಳನ್ನು 4 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ಸ್ಲರಿ ಆಗುತ್ತೆ. ಆಮೇಲೆ ನರ್ಸರಿಯಿಂದ ಸಸಿಗಳನ್ನು ತಂದುಬಿಟ್ಟು ಆ ಬೇರುಗಳಿಗೆ ನೀವೇನು ಮಾಡಬೇಕು, ಸ್ಲರಿಯನ್ನು ಲೇಪನ ಮಾಡ್ತಕ್ಕಂಥದ್ದು, ಹಿಂಗಿಟ್ಟಾಗ ಏನಾಗುತ್ತೆ ಅದು ಬೇರುಗಳು ಅಬ್ಸರ್ವ್ ಮಾಡ್ಕೊಂತದ್ದು. ಆಮೇಲೆ ನೀವೇನು ಮಾಡಬೇಕು, ಅದನ್ನು ನಾಟಿ ಮಾಡಬೇಕು. ಇಲ್ಲಾಂತಂದರೆ ನೀವು FOM ಜೊತೆ ನೀವು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡುವ ಸಮಯದಲ್ಲಿ 2 ಕ್ವಿಂಟಾಲ್ ಕೊಟ್ಟಿಗೆ ಗೊಬ್ಬರಕ್ಕೆ ನೀವು ನಮ್ಮದು ಒಂದು 5 ರಿಂದ 6 ಪ್ಯಾಕೆಟ್ ಅಥವಾ 1 ರಿಂದ 2 ಕೆಜಿ ಅಥವಾ 2 ರಿಂದ 3 ಕೆಜಿಯಷ್ಟು ನೀವು ಜೈವಿಕ ಗೊಬ್ಬರನ ಅದನ್ನು ಮಿಕ್ಸ್ ಮಾಡಿ ಅದನ್ನು ಬಳಕೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸೊ ಪ್ರತಿ ಎಕರೆಗೆ 5 ರಿಂದ 6 ಕೆಜಿಯಷ್ಟು ಮ್ಯಾಕ್ಸಿಮಮ್ ಬಳಕೆ ಮಾಡ್ಬೋದು. ಸೊ ಈ ಒಂದು ಜೈವಿಕ ಗೊಬ್ಬರಗಳ ಒಂದು ಕಾಸ್ಟ್ ಎಷ್ಟಪ್ಪ ಅಂತಂದರೆ ಬರೀ 80 ರೂಪಾಯಿ ಕೆಜಿಗೆ. 1 ಎಕರೆ ಬೀಜಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ 80 ರೂಪಾಯಿ. ಅದೇ ನೀವು ಯೂರಿಯಾ ಬಳಕೆ ಮಾಡಬೇಕಾದ್ರೆ 800 ರಿಂದ 1,000 ರೂಪಾಯಿ ಬಳಕೆ ಮಾಡಬೇಕಾಗ್ತದೆ, ಕೊಡಬೇಕಾಗ್ತದೆ. ಸೊ ಈ ರೀತಿ 10 ಹಲವು ಉಪಯೋಗಗಳು ಇರ್ತವೆ. ಸೊ ಅದೇ ರೀತಿ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡ್ಬೋದು. ಸೊ ಅಜೋಸ್ಪೈರ್ಲಮ್ ಅಂತ ಹೇಳಿದೆ, ಅದು ಕೂಡ ಅದೇನು ಮಾಡುತ್ತೆ, ಈ ಒಂದು ಆಂಟಿ ಫಂಗಲ್ ಆ್ಯಂಡ್ ಆಂಟಿ ಬ್ಯಾಕ್ಟೀರಿಯಲ್ ಕಂಪೌಂಡ್ಸನ್ನು ಉತ್ಪತ್ತಿ ಮಾಡುತ್ತದೆ. ರೋಗವನ್ನು ಉಂಟು ಮಾಡತಕ್ಕಂಥ ಯಾವುದೇ ರೋಗಾನು ಇದ್ದರೂ ಕೂಡ ಅದರ ಎಗೆನೆಸ್ಟ್ ಆಗಿ ಆಂಟಿ ಫಂಗಲ್ ಕಂಪೌಂಡ್ ಪ್ರೊಡ್ಯೂಸ್ ಮಾಡಿ ಅದನ್ನು ಇದು ಮಾಡ್ತದೆ, ಅದು ಜಸ್ಟ್ ಲೈಕ್ ಎ ವ್ಯಾಕ್ಸಿನ್ ಇಟ್ಟು ಪ್ರೊಟೆಕ್ಟ್ ಮಾಡ್ತದೆ. ಸೊ ಈ ರೀತಿ ಬೇರೆ ಬೇರೆ ನಿಮ್ಮ ಒಂದು ಪೋಷಕಾಂಶಗಳನ್ನು ನೀವು ಟೆಸ್ಟ್ ಮಾಡಿಸ್ಬೇಕು. ನಮ್ಮ ಒಂದು ಮಣ್ಣು ವಿಭಾಗದಲ್ಲಿ ಟೆಸ್ಟ್ ಮಾಡಿಸ್ಬಿಟ್ಟು ಅಲ್ಲಿ ಒಂದು ರಂಜಕವ ಏನಾದರೂ ಕಮ್ಮಿ ಇತ್ತಂದರೆ ಅಂಥ ಸಮಯದಲ್ಲಿ ರಂಜಕವನ್ನು ಕರಗಿಸುವಂಥ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ರಂಜಕ ಗೊಬ್ಬರಗಳು ಎಲ್ಲ ಕಡೆಯೂ ಬಹಳ ಪ್ರಮಾಣ ಕಮ್ಮಿ ಇದೆ. ಅದಕ್ಕೋಸ್ಕರ ರಂಜಕವನ್ನು ಕರಗಿಸುವ ಜೈವಿಕ ಗೊಬ್ಬರ PSP ಅಂತ ಕೇಳಿರ್ಬೋದು, ಅದನ್ನು ಎಲ್ಲ ಕಡೆ ನೀವು ಬಳಕೆ ಮಾಡಿದ್ರೆ ಬಹಳ ಮುಖ್ಯ. ಜೊತೆಗೆ ಇನ್ನೂ ಬೇರೆ ಬೇರೆ ಥರದ ಒಂದು ಜೈವಿಕ ಗೊಬ್ಬರಗಳು ನಮ್ಮಲ್ಲಿ ಸಿಗ್ತವೆ. ಪೊಟಾಸಿಯಂ ಸಾಲ್ಬಲೈಸರ್ ಜೈವಿಕ ಗೊಬ್ಬರ ಇದೆ. ಜೊತೆಗೆ ನಮ್ಮ PGPR ಅಂದರೆ ಓವರ್ಆಲ್ ಪ್ಲಾಂಟ್ ಆ ಒಂದು ಸಸಿಗಳನ್ನು ಬೆಳವಣಿಗೆಗೆ ವೃದ್ಧಿಪಡಿಸ್ತಕ್ಕಂಥ ಒಂದು ಜೈವಿಕ ಗೊಬ್ಬರನೂ ಕೂಡ ನಮ್ಮಲ್ಲಿ ಸಿಗುತ್ತೆ. ಸೊ ಈ ರೀತಿ ಅದರ ಜೊತೆಗೆ ನೀವು ಕಂಪೋಸ್ಟನ್ನು ಎಂಥ ವೇಸ್ಟ್ಗಳು ಹೊಲದಲ್ಲಿ ಇದ್ದರೂ ಕೂಡ ಅದರಲ್ಲಿ ಇರ್ತಕ್ಕಂಥ ಸೆಲ್ಯುಲೋಸ್ ಎಮಿಸೆಲ್ಯುಲೋಸ್ ಕಾನ್ಸ್ಟೆಂಟ್ ಪೆಕ್ಟಿನ್ನು ಪೆಕ್ಟಿಕ್ ಆಸಿಡ್ ಎಲ್ಲ ಥರದ್ದು ಕಾನ್ಸ್ಟೆಂಟ್ ಇರ್ತದೆ, ಅದನ್ನು ನೀವು ಒಂದು ಗೊಬ್ಬರವಾಗಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಗೊಬ್ಬರವಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಕಂಪೋಸ್ಟಿಂಗ್ ರೀತಿಯಲ್ಲಿ ಲೇಯರ್ ಬೈ ಲೇಯರು ಬೇರೆ ಬೇರೆ ಒಂದು ಸಾವಯವ ವಸ್ತುಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ದ್ವಿದಳ ಧಾನ್ಯದ ವಸ್ತುಗಳಾಗಿರ್ಬೋದು ಅಥವಾ ಏಕದಳ ಧಾನ್ಯದ ವಸ್ತುಗಳಾಗಿರ್ಬೋದು, ಮರದಿಂದ ಬಿದ್ದಿರತಕ್ಕಂಥ ಒಂದು ವಸ್ತುಗಳಾಗಿರ್ಬೋದು, ಅದನ್ನು ಬಳಕೆ ಮಾಡಿ ನೀವು ಕಂಪೋಸ್ಟನ್ನು ತಯಾರು ಮಾಡಿ ಅದನ್ನು ಗೊಬ್ಬರವಾಗಿ ಉಪಯೋಗ ಮಾಡ್ತಕ್ಕಂಥದ್ದು. ಜೊತೆಗೆ ನೀವು ಭತ್ತವನ್ನು ಹೆಚ್ಚಾಗಿ ಬೆಳೀತಾ ಇದ್ರೆ ಅಲ್ಲಿ ಏನು ಮಾಡಬೇಕಪ್ಪ ನೀವು ಅಂತಂದರೆ, ಹೆಚ್ಚಾಗಿ ಅಜೋಲಾ ಅಂತಕ್ಕಂಥ ಒಂದು ನೀರಿನಲ್ಲಿ ತೇಲುವಂಥ ಜರಿ ಸಸ್ಯವನ್ನು ಸ್ಪ್ರೆಡ್ ಮಾಡ್ತಕ್ಕಂಥದ್ದು. ನೀವೊಂದು ಟ್ಯಾಂಕ್ ಮಾಡ್ಕೊಂಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಆಶ್ ಕಂಟೆಂಟು ಬೂದಿ ಒಂದು ಸ್ವಲ್ಪ ಇರಬೇಕು ಮತ್ತು ಪೊಟಾಸ್ ಕಂಟೆಂಟ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು 10 ಗ್ರಾಮ್ ಅಷ್ಟು ನೀವು ಅಜೋಲವನ್ನು ಅದರಲ್ಲಿ ಹಾಕ್ಬಿಟ್ರೆ ನೀವು ಒಂದು ಒಂದು 15 ಅಥವಾ 20 ದಿವಸದಲ್ಲಿ ನಿಮಗೆ ಒಂದು ಟ್ಯಾಂಕ್ ಫುಲ್ಲು ಅಜೋಲ ಬೆಳೆದ್ಬಿಡ್ತದೆ. ಅಜೋಲವನ್ನು ಭತ್ತ ಬೆಳೆಯುವ ರೈತರು ಬಳಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದನ್ನು ಬಳಕೆ ಮಾಡೋದ್ರಿಂದ ಏನಪ್ಪ ಅಂತಂದರೆ ಅದು ಕೂಡ ಸಾರ್ವಜನಿಕವನ್ನು ಸ್ಥಿರೀಕರಣ ಮಾಡುತ್ತೆ, ಕಳೆಯನ್ನು ನಿಯಂತ್ರಿಸುತ್ತೆ, ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ. ಸೊ ಈ ರೀತಿ 10 ಹಲವು ಉಪಯೋಗಗಳು ಇರುವುದರಿಂದ ನೀವೇನಪ್ಪ ಅಂತಂದರೆ ಈ ಒಂದು ಅಜೋಲವನ್ನು ಬಳಕೆ ಮಾಡ್ತಕ್ಕಂಥದ್ದು. ಭತ್ತದ ಗದ್ದೆಗಳಲ್ಲಿ ಬಂಡ್ಸ್ ಏನಿರ್ತವಲ್ಲ ಮಧ್ಯ, ಆ ಬಂಡ್ಸಲ್ಲಿ ನೀವು ಹೆಚ್ಚು ಹೆಚ್ಚಾಗಿ ಮರ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ. ಆ ಒಂದು ಸರ್ವೆ ಮರ ಎಷ್ಟು ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತಪ್ಪ ಅಂತಂದರೆ 100 ರಿಂದ 150 ಕೆಜಿಯ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ. ನಾವು ಕೊಡ್ತಕ್ಕಂಥ ಸಾರಜನಕ ಏನು ಜೈವಿಕ ಗೊಬ್ಬರಕ್ಕಿಂತನೂ ಜಾಸ್ತಿ ಅದು, 100 ರಿಂದ 150 ಕೆಜಿ ಒಂದು ವರ್ಷಕ್ಕೆ. ಅದು ಸ್ಥಿರೀಕರಣ ಮಾಡುತ್ತೆ ಅಂದರೆ ನೀವು ಏನು ಏನು ಮಾಡೋದು ಬೇಡ, ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಅಬ್ಸರ್ವ್ ಮಾಡಿಕೊಂಡು ಅದು ನಾಡಿವಲ್ಲನ ಒಂದು ದಂಟನ್ನು ಉತ್ಪತ್ತಿ ಮಾಡುತ್ತೆ, ಅದಕ್ಕೆ ಇದರಲ್ಲಿ ಸರಿವೆ ಮರ ಆ ದಂಟಿನ ಮುಖಾಂತರ ಸಾರ್ವಜನಿಕವನ್ನು ಸ್ಥಿರೀಕರಣ ಮಾಡೋದ್ರಿಂದ ಭತ್ತದ ಬೆಳೆಗೆ ಬಹಳ ಮುಖ್ಯ. ಯಾಕೆಂತಂದರೆ ಮರಗಳಿಂದ ಸ್ಕ್ರಾಚಿಂಗ್ ಎಫೆಕ್ಟ್ ಆಫ್ ಸೂರ್ಯನ ಸ್ಕ್ರಾಚಿಂಗ್ ಏನು ಸನ್ ಬರ್ತದಲ್ಲ ಅದನ್ನು ಪ್ರೊಟೆಕ್ಟ್ ಮಾಡ್ಬೋದು. ಅಲ್ಲಿ ಬೀಳ್ತಕ್ಕಂಥ ಏನು ತೊಗಟೆಗಳೇ ಆಗ್ಬೋದು ಅಥವಾ ಎಲೆಗಳಾಗಿರ್ಬೋದು ಅದರಲ್ಲಿ ಬರ್ತಕ್ಕಂಥ ಒಂದು ಬಯೋಮಾಸ್ ಬಿಲ್ಡಪ್ ಆಗಿ ಅಲ್ಲೇ ಕಾರ್ಬನ್ ಬಿಲ್ಡಪ್ ಆಗುತ್ತೆ ನಿಮಗೆ. ಆಮೇಲೆ ಆ ಲೀವ್ಸಲ್ಲಿ ಜಾಸ್ತಿ ಫೋಟೋಸಿಂಥೆಟಿಕ್ ಅಬಿಲಿಟಿ ಇರೋದ್ರಿಂದ ಸೂರ್ಯನ ಕಿರಣವನ್ನು ಎಳ್ಕೊಂಬಿಟ್ಟು ಅದೇನು ಮಾಡುತ್ತೆ ಕಾರ್ಬನ್ ಬಿಲ್ಡಪ್ ಮಾಡುತ್ತೆ ಕಾರ್ಬನ್. ಸೊ ಈ ರೀತಿ ಹತ್ತು ಹಲವು ಉಪಯೋಗಗಳು ಮರ ಗಿಡ ಬೆಳೆಸೋದ್ರಿಂದ ಇರೋದ್ರಿಂದ ನೀವೇನು ಮಾಡಬೇಕು, ಹೆಚ್ಚು ಹೆಚ್ಚಾಗಿ ಮರ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು, ಹೆಚ್ಚಾಗಿ ಸರ್ವೆ ಗಿಡ ಮತ್ತು ಸಿಲ್ವರ್ ಓಕ್ ಆ ಥರ ಗಿಡಗಳನ್ನ ಹೆಚ್ಚಾಗಿ ಬೆಳೀತಕ್ಕಂಥದ್ದು. ಸೊ ಈ ರೀತಿ ಹತ್ತು ಹಲವು ಉಪಯೋಗ ಇರೋದ್ರಿಂದ ನೀವು ಜೈವಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಕೆ ಮಾಡಿ ಮತ್ತು ಅದು ಬೇರೆ ಬೇರೆ ಪ್ರಮಾಣದಲ್ಲಿ ಸಿಗ್ತವೆ ನಮಗೆ, ಬೇರೆ ಬೇರೆ ರೀತಿಯಲ್ಲಿ ಸಿಗ್ತವೆ. ಲಿಗ್ನೈಟ್ ಬೇಸ್ಡು ಒಂದು ಕಪ್ಪು ಪುಡಿ ಏನಿರ್ತದೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಟಿರ್ತೀವಿ, ಇಲ್ಲಾಂತಂದರೆ ಡೈರೆಕ್ಟಾಗಿ ನೀವು ಬೇಕಂದರೆ ನಾವು ಲಿಕ್ವಿಡ್ ಪ್ರಮಾಣದಲ್ಲಿ ಅದನ್ನು ತಯಾರು ಮಾಡಿ ಪಾಲಿಥಿನ್ ಕವರ್ಸಲ್ಲಿ ಬೇಕಾದ್ರೆ ಹಾಕಿ ನಾವು ಕೊಡ್ತೀವಿ ನಿಮಗೆ. ರೈತರು ನೀವು ಮೊದಲು ನಮಗೆ ಇನ್ಫಾರ್ಮೇಶನ್ ಕೊಟ್ಟರೆ ನಾವು ರೆಡಿ ಮಾಡಿ ಕೊಡ್ತಕ್ಕಂಥದ್ದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ದ್ವಿದಳ ಧಾನ್ಯಗಳ ಬೆಳೆಗಳ ಬೇಸಾಯದಲ್ಲಿ ಜೈವಿಕ ಗೊಬ್ಬರದ ಬಳಕೆ ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹಾದೇವಸ್ವಾಮಿ ಅವರಿಂದ ಮಾಹಿತಿಯನ್ನ ಮಾಡಿಕೊಂಡ್ವಿ. ರೈತ ಬಂಧುವರೇ, ಇದುವರೆಗೂ ದ್ವಿದಳ ಧಾನ್ಯಗಳ ಬೆಳೆಗಳ ಬೇಸಾಯದಲ್ಲಿ ಜೈವಿಕ ಗೊಬ್ಬರ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಮಹಾದೇವಸ್ವಾಮಿ ಅವರಿಂದ ಮಾಹಿತಿ ಮಾಡಿಕೊಂಡಿರಿ. ಬನ್ನಿ ರೈತ ಬಾಂಧವರೇ, ಈ ಒಂದು ವಾಣಿಜ್ಯ ಪ್ರಕಟಣೆ ನಂತರ ಪೇಟೆ ತಾಣೆ ನೋಡೋಣ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान, अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಮುಂದುವರೆ, ಈಗ ಪೇಟೆ ಧಾರಣೆ ನೋಡೋಣ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇಬ್ಬರು ಕಳಿಸಿದ ಈ ದಿನದ ಪೇಟೆ ಧಾರಣೆ, ಕ್ವಿಂಟಾಲಿಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಾಲಿಗೆ ಕನಿಷ್ಠ 4,225 ರೂಪಾಯಿಗಳು, ಗರಿಷ್ಠ 4,625 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 9,500 ರೂಪಾಯಿಗಳು, ಗರಿಷ್ಠ 13,000 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗುರಿ 4,199 ರೂಪಾಯಿಗಳಿಂದ 5,749 ರೂಪಾಯಿಗಳು. ಭತ್ತ ರಾಜಹಂಸ 1,701 ರೂಪಾಯಿಗಳು. ಭತ್ತ ಸೋನಮಸರಿ 1,329 ರೂಪಾಯಿಗಳಿಂದ 1,992 ರೂಪಾಯಿಗಳು. ಕೆಂಪು ತೊಗರಿ 4,939 ರೂಪಾಯಿಗಳಿಂದ 6,259 ರೂಪಾಯಿಗಳು. ಇನ್ನು ಮಾನ್ವಿ ಮಾರುಕಟ್ಟೆಯಲ್ಲಿ ಭತ್ತ ಹೊಸ ಸೋನಮಸರಿ 1,720 ರೂಪಾಯಿಗಳಿಂದ 1,870 ರೂಪಾಯಿಗಳು. ಹಳೆ ಸೋನಮಸರಿ ಭತ್ತ 1,900 ರೂಪಾಯಿಗಳಿಂದ 2,550 ರೂಪಾಯಿಗಳು. ಲಿಂಗಸೂರು ಮಾರುಕಟ್ಟೆಯಲ್ಲಿ ಸಜ್ಜೆ 2,150 ರೂಪಾಯಿಗಳಿಂದ 2,230 ರೂಪಾಯಿಗಳು. ಕಡಲೆಕಾಳು ಅವರೇಜ್ ಇಡಿ 4,900 ರೂಪಾಯಿಗಳು. ಭತ್ತ IR 44 2,021 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯಲ್ಲಿ ಭತ್ತ ಕಾವೇರಿ ಸೋನ 1,700 ರೂಪಾಯಿಗಳಿಂದ 1,840 ರೂಪಾಯಿಗಳು. ಭತ್ತ RNR ಹೊಸದು 1,850 ರೂಪಾಯಿಗಳಿಂದ 1,890 ರೂಪಾಯಿಗಳು. ಭತ್ತ RNR